ಈ ಸುರಂಗದಿಂದ ಏನಪ್ಪಾ ಅಂದ್ರೆ ಒಂದು ಸುರಂಗದ ಮೇಲೆ ಎರಡರಿಂದ ಮೂರುಗಳು ಸುರಂಗಗಳು ಕಂಡು ಬರ್ತವೆ. ಆ ಸುರಂಗದೊಳಗೆ ಈ ಮರಿಗಳು ಇರ್ತವೆ. ಕ್ರಮೇಣ ಏನಪ್ಪಾ ಅಂದ್ರೆ ಈ ಸುರಂಗಗಳು ಇದಾವಲ್ಲ ಒಂದಕ್ಕೊಂದು ಕೂಡಿಕೊಳ್ತವೆ. ಈ ಒಂದಕ್ಕೊಂದು ಕೂಡಿದಾಗ ಏನಾಗ್ತದೆ, ಎಲೆಗಳು ಸುಟ್ಟಂತೆ ಕಂಡು ಬರ್ತವೆ. ಮತ್ತೆ ಸುಟ್ಟು ಬಾಧೆ ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ಎಲೆಗಳು ಉದುರಿ ಬೀಳ್ತವೆ ಈ ಒಂದು ಎಲೆ ಸುರಂಗ ಕೀಟದಿಂದ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಗೆ ಬರ್ತಾ ಇರೋದು ಹಸಿರು ಜಿಗಿ ಹುಳ ಅಂತ ಹೇಳಿ. ಈ ಹಸಿರು ಜಿಗಿ ಹುಳ ಏನಪ್ಪಾ ಅಂದ್ರೆ ನಮ್ಗೆ ಹಸಿರಾಗಿರ್ತದೆ. ಮತ್ತೇನಪ್ಪಾ ಅಂತಂದ್ರೆ ಈ ಒಂದು ಹೆಣ್ಣು ಪ್ರೌಢ ಕೀಟ ಏನಪ್ಪಾ ಅಂತಂದ್ರೆ ಎಲೆ ದಿಂಡುಗಳ ಮತ್ತು ಅಂಗಾಂಶಗಳಿಗೆ ಒಂದು 15-20 ಮೊಟ್ಟೆಗಳನ್ನ ಇಡ್ತದೆ. ಸುಮಾರು 11 ಕಾವಿನ ನಂತರ ಈ ಮರಿ ಹುಳಗಳು ಏನ್ ಮಾಡ್ತವೆ ಅಂದ್ರೆ ಒಂದು 6 ಹಂತ ಮುಗಿಸ್ತವೆ. ಮುಗಿಸಿ 35-45 ದಿವಸ ಬದುಕ್ತವೆ. ಈ ಹಾನಿಯ ಸ್ವರೂಪ ಯಾವ ತರ ಇರ್ತದೆ ಈ ಜಿಗಿ ಹುಳದು ಅಂತಂದ್ರೆ, ಪ್ರೌಢ ಮತ್ತು ಅರೆ ಪ್ರೌಢಾವಸ್ಥೆ ಕೀಟಗಳು ಏನಪ್ಪಾ ಅಂದ್ರೆ ಹತ್ತಿ ಎಲೆಗಳ, ಈಗ ನೀವು ಹತ್ತಿ ಹೊಲದಲ್ಲಿ ಹೋದಾಗ ಹತ್ತಿ ಎಲೆಗಳ ಕೆಳಭಾಗದಲ್ಲಿ ಇವು ರಸಗಳನ್ನ ಹೀರ್ತಾ ಇರ್ತವೆ. ಕೆಳಗಡೆ ಇದ್ದು ರಸವನ್ನು ಹೀರ್ತವೆ. ಈ ಕೀಟದ ಬಾಧೆ ಏನಪ್ಪಾ ಅಂದ್ರೆ ನಿಮ್ಗೆ ಏನು ಹತ್ತಿ ಬಿತ್ತಿದ ಒಂದು 15-45 ದಿನಗಳ ತನಕ ಅಧಿಕ ಪ್ರಮಾಣದಲ್ಲಿ ಇರ್ತದೆ. ಮತ್ತೆ ಇವೇನಂದ್ರೆ ಕೀಟಗಳೇನಪ್ಪಾ ಅಂದ್ರೆ ಎಲೆಗಳಲ್ಲಿ ವಿಷದ ಜೊಲ್ಲನ್ನ ಸೇರಿಸ್ತವೆ. ವಿಷದ ಜೊಲ್ಲನ್ನು ಸೇರಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಈ ಕೆಳಗಿನ ಒಂದು ಹಾನಿಯ ಲಕ್ಷಣ ಕಂಡು ಬರ್ತವೆ. ಪ್ರಥಮವಾಗಿ ಏನಪ್ಪಾ ಅಂತಂದ್ರೆ ಎಲೆಗಳ ಅಂಚುಗಳು ಏನಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಕೆಂಪು ಮಾಸಲು ಬಣ್ಣಕ್ಕೆ ತಿರುಗ್ತವೆ. ನಿಮ್ಗೆ ಹತ್ತಿಯಲ್ಲಿ ಎಲೆ ಕೆಂಪಾಗ್ತದೆ, ಆ ಎಲೆ ಕೆಂಪಾದಾಗ ಅದು ಪೂರ್ತಿ ಕೆಂಪಾಗಿರ್ತದೆ. ಆದ್ರೆ ಈ ಕೀಟದ ಬಾಧೆ ಇದ್ದಾಗ ಏನಾಗ್ತದೆ ಅಂದ್ರೆ ನಮ್ಗೆ ಅಂಚುಗಳು ಮಾತ್ರ ಕೆಂಪು ಬಣ್ಣಕ್ಕೆ ತಿರುಗ್ತವೆ. ಕೀಟದ ಬಾಧೆ ಈ ಕೀಟಗಳ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ ಏನಪ್ಪಾ ಅಂದ್ರೆ ಎಲೆಗಳ ಅಂಚುಗಳು ಏನಾಗ್ತವೆ ಅಂದ್ರೆ ಕೆಳಮುಖವಾಗಿ ಮುತ್ತೊಡಿಕೊಳ್ತವೆ. ಮತ್ತು ಎಲೆಗಳೇನಪ್ಪಾ ಅಂದ್ರೆ ಅಂಕುಡೊಂಕಾಗಿ ಏನಂದ್ರೆ ಆಕಾರವನ್ನ ಕಳೆದುಕೊಳ್ತೇವೆ. ಇದರಿಂದ ಏನಾಗ್ತದೆ, ಎಲೆ ತುದಿ ಹಿಡಿದು ಪೂರ್ಣವಾಗಿ ಏನಪ್ಪಾ ಅಂದ್ರೆ ಎಲ್ಲ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಿರುಸು ಬಿರುಸಾಗ್ತವೆ. ಕೊನೆಗೇನಪ್ಪಾ ಅಂದ್ರೆ ಬಾಧೆ ಜಾಸ್ತಿ ಆದಾಗ ಹತ್ತಿ ಎಲೆಗಳೆಲ್ಲ ಉದುರಿ ಬಿಡ್ತವೆ. ಈ ಕೀಟವನ್ನ ನಮ್ಗೆ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಹತ್ತಿಯ ಒಂದು ಬೆಳವಣಿಗೆ ತುಂಬಾ ಕುಂಠಿತಗೊಳ್ತದೆ, ಎಲೆಗಳು ಸುಟ್ಟಂತೆ ಕಾಣ್ತವೆ. ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಜಿಗಿಸುಡು ಅಂತಾನು ನಾವು ಹೇಳ್ತೇವೆ. ಇದರಿಂದ ಏನಪ್ಪಾ ಅಂದ್ರೆ ಇಳುವರಿ ಮೇಲೆ ನಮ್ಗೆ ಪರಿಣಾಮ ಬೀರ್ತವೆ. ಬಾಧೆ ತೀವ್ರವಾದಾಗ ಗಿಡಗಳು ಸತ್ತು ಹೋಗ್ತವೆ. ಇನ್ನೊಂದೇನಪ್ಪಾ ಅಂತಂದ್ರೆ ರಸ ಇರೋ ಹುಳ. ಮೂರನೇದಂದ್ರೆ ಥ್ರಿಪ್ಸ್ ನುಸಿ ಅಂತ ಹೇಳ್ತೇವೆ. ಈ ಥ್ರಿಪ್ಸ್ ನುಸಿ ಏನಪ್ಪಾ ಅಂತಂದ್ರೆ ಈ ಸಣ್ಣ ಚಿಗುರು ಎಲೆಗಳ ಮೇಲೆ ಒಂದು ಈ ಹೆಣ್ಣು ಕೀಟ ಏನಂದ್ರೆ 40-50 ಮೊಟ್ಟೆಗಳನ್ನ ಇಡ್ತದೆ. ಈ ಮೊಟ್ಟೆಯಿಂದ ಬಂದಂತ ಮರಿ ಹುಳಗಳು ಏನಪ್ಪಾ ಅಂದ್ರೆ ಅರೆ ಪ್ರೌಢಾವಸ್ಥೆ ಮತ್ತು ಪ್ರೌಢಾವಸ್ಥೆ ಮರಿಗಳು ಏನಪ್ಪಾ ಅಂದ್ರೆ 13-21 ದಿವಸ ಇದು ಜೀವನ ಚಕ್ರ ಮುಗಿಸ್ತವೆ. ಆ ಒಂದು ಜೀವನ ಚಕ್ರ ಮುಗಿಸುವ ವೇಳೆಯಲ್ಲಿ ಇವು ನಿಮ್ಗೆ ಎಲೆ ಕೆಳಗಡೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ, ಹಳದಿ ಮಿಶ್ರಿತ ಕಂದು ಬಣ್ಣವನ್ನ ಈ ಒಂದು ಥ್ರಿಪ್ಸ್ ನುಸಿಗಳು ಹೊಂದಿರ್ತವೆ, ಎಲೆ ಕೆಳಗಡೆ ಇರ್ತವೆ. ಈ ಒಂದು ಥ್ರಿಪ್ಸ್ ನುಸಿ ಏನ್ ಮಾಡ್ತದೆಪ್ಪ, ಇದ್ರ ಹಾನಿಯ ಸ್ವರೂಪ ಏನಪ್ಪಾ ಅಂತಂದ್ರೆ ಹತ್ತಿಯನ್ನ ಬಿತ್ತಿದ 30-45 ದಿವಸಗಳಲ್ಲಿ ಕಂಡು ಬರ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಪ್ರೌಢ ಮತ್ತು ಅರೆ ಪ್ರೌಢ ಕೀಟಗಳು ಎಲೆ ಕೆಳಭಾಗದಿಂದ ಸತತವಾಗಿ ಏನ್ ಮಾಡ್ತವೆ ಅಂದ್ರೆ ರಸವನ್ನ ಹೀರ್ತವೆ. ಈ ರಸ ಹೀರುವಾಗ ಏನಪ್ಪಾ ಅಂದ್ರೆ ವಿಷದ ಜೊಲ್ಲನ್ನ ಎಲೆಗಳಲ್ಲಿ ಈ ಒಂದು ಕೀಟಗಳು ಸೇರಿಸ್ತವೆ. ಇದರಿಂದ ಹಾನಿಯ ಲಕ್ಷಣ ಯಾವ ತರ ಆಗ್ತದೆ ಅಂದ್ರೆ ಹಾನಿಗೆ ತುತ್ತಾದ ಸಣ್ಣ ಸಸಿಗಳು ಏನಾಗ್ತವೆ ಅಂದ್ರೆ ನಿಧಾನವಾಗಿ ಬೆಳೀತವೆ, ಅಂದ್ರೆ ಬೆಳವಣಿಗೆ ವೇಗವಾಗಿ ಇರುವುದಿಲ್ಲ. ಎಲೆಗಳ ಹೊರ ಚರ್ಮದ ಕೋಶಗಳಿಂದ ಈ ಒಂದು ಕೀಟಗಳ ರಸ ಇರುವುದರಿಂದ ಮೊದಲಿಗೆ ಏನಪ್ಪಾ ಅಂದ್ರೆ ಸಣ್ಣ ಬಿಳಿ ಚುಕ್ಕೆಗಳು ಆಗ್ತವೆ. ನಂತರ ಏನಪ್ಪಾ ಅಂದ್ರೆ ಈ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಬೆಳೆದು ಎಲೆಯ ತುಂಬೆಲ್ಲ ಹರಡ್ತವೆ. ಹರಡೋದ್ರಿಂದ ಏನಾಗ್ತದೆ ಅಂದ್ರೆ ಎಲೆ ಕೆಳಗಡೆ ನೋಡಿದಾಗ ನಿಮ್ಗೆ ಬೆಳ್ಳಿ ಬಣ್ಣಕ್ಕೆ ಇದು ಚುಕ್ಕೆಗಳು ತಿರುಗುವುದು ಕಂಡು ಬರ್ತದೆ. ಇಡೀ ಎಲೆ ಏನಾಗ್ತದೆ ಅಂದ್ರೆ ಆಕಾರವನ್ನ ಕಳೆದುಕೊಂಡು ಅಂಕುಡೊಂಕ ಆಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಎಲೆ ಕೆಳಭಾಗದಲ್ಲಿ ತೇವಾಂಶ ಕಡಿಮೆ ಆಗ್ತದೆ ಈ ರಸ ಇರೋದ್ರಿಂದ. ಆಮೇಲೆ ಲೋಹದ ಹೊಳಪಿನಂತೆ ಕಾಣ್ತದೆ ನಮ್ಗೆ, ಏನು ಬೆಳ್ಳಿ ಕಲರ್ ಆಗಿ ಕಾಣ್ತದೆ. ಎಲೆಗಳ ಮೇಲ್ಭಾಗ ನೋಡಿದಾಗ ಏನಾಗ್ತದೆ, ಎಲೆಗಳ ಮೇಲ್ಭಾಗಗಳು ಮುದುಡಿಕೊಳ್ತವೆ ಮತ್ತು ಗಿಡದ ಬೆಳವಣಿಗೆಯನ್ನು ಸಹಿತ ಕುಂಠಿತಗೊಳ್ತದೆ. ಈ ಒಂದು ಥ್ರಿಪ್ಸ್ ನುಸಿ ಹಾವಳಿ ಅಧಿಕವಾಗಿದ್ದಾಗ ಏನಾಗ್ತದೆ ಅಂದ್ರೆ ಎಲೆಯ ಕೆಳಭಾಗವು ಬೆಳ್ಳಿ ಬಣ್ಣಕ್ಕೆ ತಿರುಗಿ ಮಿಂಚ್ತದೆ. ನೀವು ನೋಡಿದಾಗ ಎಲೆ ಕೆಳಗಡೆ ನೋಡಿದಾಗ ಇದು ಮಿಂಚ್ತದೆ. ಮತ್ತು ಗಿಡಗಳು ಏನಂದ್ರೆ ನಿಮ್ಗೆ ಮೇಲಿಂದ ನೋಡಿದಾಗ ರೋಗಗ್ರಸ್ತದಂತೆ ಕಾಣ್ತವೆ. ಇನ್ನೊಂದೇನಪ್ಪಾ ಅಂದ್ರೆ ಸಸ್ಯಹೇನು ಅಂತ ಬರ್ತದೆ, ಆಪಿಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸಸ್ಯಹೇನು ಇರ್ತದೆ, ಇದು ಕಪ್ಪು ಬಣ್ಣದ್ದು ಇರ್ತದೆ, ನಿಮ್ಗೆ ಎಲೆ ಕೆಳಗಡೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಈ ಒಂದು ಕೀಟಗಳಿಗೆ ಹೆಚ್ಚಾನೆ ಹೆಚ್ಚು ರೆಕ್ಕೆಗಳಿರೋದಿಲ್ಲ, ರೆಕ್ಕೆಗಳಿರಲು ಕೆಳಗಡೆನೆ ಇದ್ದು ರಸವನ್ನ ಹೇರ್ತವೆ. ಈ ಒಂದು ಆಪಿಡ್ಸ್ ಸಸ್ಯಹೇನು ಒಂದು ರಸ ಇರೋದ್ರಿಂದ ಇದ್ರ ಹಾನಿಯ ಸ್ವರೂಪ ಯಾವ ತರ ಆಗ್ತದೆ ಅಂತಂದ್ರೆ ಎರಡು ರೀತಿಯನ್ನು ಹಾನಿ ಮಾಡ್ತವೆ. ಒಂದು ನೇರ ಹಾನಿ ಮಾಡ್ತದೆ, ಇನ್ನೊಂದು ಅಪರೋಕ್ಷ ಹಾನಿ ಮಾಡ್ತದೆ. ಪ್ರೌಢ ಮತ್ತು ಮರಿ ಕೀಟಗಳು ಏನಪ್ಪಾ ಅಂದ್ರೆ ಗುಂಪು ಗುಂಪಾಗಿದ್ದು ಚಿಗುರುಗೆ ಎಲೆಯ ಕೆಳಭಾಗದಲ್ಲಿ ಮೊಗ್ಗುಗಳ ಮೇಲೆ ಈ ರಸವನ್ನು ಹೀರ್ತವೆ. ಬೆಳೆದ ಸಸ್ಯಗಳಿಗಿಂತ ಎಳೆಯ ಸಸ್ಯಗಳಲ್ಲಿ ಇದರ ಹಾನಿ ಜಾಸ್ತಿ ಇರ್ತದೆ. ಪರೋಕ್ಷ ಹಾನಿ ಅಂತಂದ್ರೆ ಈ ಸಸ್ಯ ಏನಂದ್ರೆ ಒಂದು ಸಿಹಿ ಪದಾರ್ಥವನ್ನ ಸ್ರವಿಸ್ತದೆ, ಈ ಸಿಹಿ ಪದಾರ್ಥ ಸ್ರವಿಸಿದಾಗ ಏನಾಗ್ತದೆ ಅಂದ್ರೆ ಇದರಿಂದ ಮೇಲೆ ಕಪ್ಪು ಬೂಸ್ಟ್ ಬೆಳೀತದೆ. ಕಪ್ಪು ಬೂಸ್ಟ್ ಬೆಳೆಯೋದ್ರಿಂದ ಏನಾಗ್ತದೆ, ಎಲೆಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಈ ಕಪ್ಪು ಬಣ್ಣಕ್ಕೆ ತಿರುಗೋದ್ರಿಂದ ನಮ್ಗೆ ದುಷ್ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗಿ ನಮ್ಗೆ ಇಳುವರಿ ಕುಂಠಿತ ಆಗ್ತದೆ. ಇನ್ನೊಂದೇನಪ್ಪಾ ಅಂದ್ರೆ, ಈ ಒಂದು ಸಸ್ಯ ಏನು ಬರಕ್ಕೆ ಹಾನಿಯ ಕಾರಣಗಳು ಏನಪ್ಪಾ ಅಂತಂದ್ರೆ, ಈಗ ತಂಪು ಹವಾಮಾನ ಮತ್ತು ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇದ್ದಾಗ ಇವು ಬೇಗನೆ, ಈ ಒಂದು ಹುಳುಗಳು ಸಸ್ಯ ಏನುಗಳು ಬೇಗನೆ ಅಭಿವೃದ್ಧಿ ಹೊಂದ್ತವೆ. ಮತ್ತು ಹೆಚ್ಚಿನ ಮಳೆಯ ಪ್ರಭಾವದಿಂದ ಏನಾಗ್ತದೆ ಅಂದ್ರೆ, ಬೆಳೆಯ ಮೇಲೆ ಕೀಟರಾಶಿಗಳು ಏನಾದ್ರೂ ಇವು ಏನು ಅಪೇಕ್ಷಿಸಲ್ಲ ತೊಳೆದು ಹೋಗ್ತವೆ. ಒಣಹವೆ ಮತ್ತು ತೇವಾಂಶ ಕಡಿಮೆ ಆದಾಗ ಮತ್ತೆ ಇವು ಏನಂದ್ರೆ ಇದ್ರ ಸಂಖ್ಯೆ ಜಾಸ್ತಿ ಆಗ್ತವೆ. ಒಣ ಹವಾಮಾನದಲ್ಲಿ ಏನಪ್ಪಾ ಅಂದ್ರೆ, ಇವು ಎಳೆ ಎಲೆಗಳ ಮೇಲೆ ಹೆಚ್ಚಾಗಿ ಈ ಒಂದು ಅಪಿಟ್ಸ್ಗಳು ಕಂಡು ಬರ್ತವೆ. ಇನ್ನೊಂದು ಬಿಳಿ ನೊಣ. ಈ ಬಿಳಿ ನೊಣ ಏನಪ್ಪಾ ಅಂದ್ರೆ, ಈ ಕೀಟ ಒಂದು ಸಣ್ಣದಾಗಿರ್ತದೆ, ಎಲೆ ಕೆಳಗಡೆ ಇರ್ತದೆ, ಮೃದುವಾದ ಹಳದಿ ಬಣ್ಣದ ದೇಹವನ್ನ ಹೊಂದಿರ್ತದೆ ಮತ್ತು ಮೈತುಂಬಾ ಬಿಳಿ ಬಣ್ಣದ ಮೇಣದಂತ ಪುಡಿ ಇರ್ತದೆ ಇದ್ರ ಮೇಲೆ. ಇದಕ್ಕೆ ಏನಂತವಂದ್ರೆ ನಾವು ಬಿಳಿ ನೊಣ ಅಂತ ನಾವು ಕರಿತೇವೆ. ಈ ಬಿಳಿ ನೊಣ ಏನಪ್ಪಾ ಅಂತಂದ್ರೆ, ವರ್ಷದಲ್ಲಿ ಸುಮಾರು 14-20 ದಿನಗಳಲ್ಲಿ ಈ ಒಂದು ಜೀವನ ಚಕ್ರ ಮುಗಿಸ್ತದೆ. ಒಂದು ವರ್ಷದಲ್ಲಿ 10-12 ಸಂತತಿಗಳನ್ನ ಈ ಒಂದು ಬಿಳಿ ನೊಣ ಮುಗಿಸ್ತದೆ. ಇದರ ಹಾನಿಯ ಲಕ್ಷಣ ಏನಪ್ಪಾ ಅಂತಂದ್ರೆ, ಮರಿಗಳು ಮತ್ತು ಪ್ರೌಢ ಕೀಟಗಳು ಎಲೆ ಕೆಳಗಡೆ ಇದ್ದು ಸತತವಾಗಿ ರಸ ಇರ್ತದೆ. ಸತತವಾಗಿ ರಸ ಇರುವುದರಿಂದ ಏನಾಗ್ತದೆ, ಎಲೆಗಳೇನಪ್ಪಾ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಅಲ್ಲದೆ ಏನಂದ್ರೆ, ಕೀಟಗಳು ಸತತವಾಗಿ ಸಕ್ಕರೆ ಅಂತ ಒಂದು ಸಿಹಿ ಪದಾರ್ಥವನ್ನ ಹೊರಗಡೆ ಸೂಸುವುದರಿಂದ ಏನಾಗ್ತದೆ ಅಂದ್ರೆ, ಎಲೆಗಳ ಮೇಲೆ ಸಹಿತ ಕಪ್ಪು ಬೂಸ್ಟ್ ಬೆಳೆದು ಬೆಳವಣಿಗೆ ಕುಂಠಿತಗೊಳ್ತದೆ. ಈ ಕೀಟಗಳ ಬಾಧೆ ಅಧಿಕವಿದ್ದಾಗ ಏನಾಗ್ತದೆ ಅಂದ್ರೆ, ಮಗ್ಗು ಮತ್ತು ಕಾಯಿಗಳು ಉದುರುವುದು ನಮ್ಗೆ ಕಂಡು ಬರ್ತದೆ. ಇನ್ನೊಂದು ರಸ ಇರೋ ಕೀಟ ಯಾವ್ದಪ್ಪ ಅಂದ್ರೆ, ಮಿರಿಡ್ಡಿ ತಿಗಣೆ ಅಂತ ಹೇಳ್ತೇವೆ ನಾವು. ಈ ಮಿರಿಡ್ಡಿ ತಿಗಣೆ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಬಿಟಿ ಹತ್ತೆ ಮೇಲೆ ಈ ಕೀಟವು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡ್ತದೆ. ಈ ಮಿರಿಡ್ಡಿ ತಿಗಣೆ ಸಂಖ್ಯೆ ಅಥವಾ ಸ್ಫೋಟಗಳು ಏನಪ್ಪಾ ಕಾರಣ ಅಂತಂದ್ರೆ, ನಿರಂತರವಾಗಿ 3 ದಿನ ಒಣಹವೆ ಕಂಡು ಬಂದ್ರೆ ಮಿರಿಡ್ ತೆಗಣಿ ಸಂಖ್ಯೆ ಕುಗ್ತದೆ ಮತ್ತು ತಂಪು ವಾತಾವರಣದಿದ್ರೆ ಇದರ ಸಂಖ್ಯೆ ಹೆಚ್ಚಾಗ್ತದೆ. ಆಶ್ರಯ ಗಿಡಗಳು ಅಂದ್ರೆ, ಈ ಮಿರಿಡ್ ತೆಗಣೆ ಆಶ್ರಯ ಗಿಡ ಒಣಗಿದಾಗ ಏನಪ್ಪಾ ಅಂದ್ರೆ, ತಮ್ಮ ಆಹಾರ ಅನ್ವೇಷಣೆಗಾಗಿ ಹತ್ತಿ ಬೆಳೆಯನ್ನ ಆಶ್ರಯಿಸುತ್ತವೆ. ಈಗ ಪಕ್ಕದ ಒಂದು ಕಳೆ ಬೆಳೆಗಳು ಇಲ್ಲದಾಗ ಏನಾಗ್ತದೆ ಅಂದ್ರೆ, ಹತ್ತಿ ಬೆಳೆಗೆ ಮಾಡ್ತವೆ ಮತ್ತು ಮಳೆಯಾದ ನಂತರ ದಿನಗಳಲ್ಲಿ ಇದರ ಸಂಖ್ಯೆ ಕಡಿಮೆ ಆಗ್ತದೆ. ನಾವು ಇನ್ನೊಂದು ಏನಪ್ಪಾ ಅಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾರ್ವಜನಿಕ ಯುಕ್ತ ಅಂದ್ರೆ ಯೂರಿಯಾದಂತ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಮಿರಿಡ್ ತಿಗಣೆ ಏನಂತಾರೆ ಅಭಿವೃದ್ಧಿಗೆ ನಮ್ಗೆ ಸಹಾಯಕವಾಗ್ತದೆ. ಈ ಮಿರಿಡ್ ತಿಗಣೆಯು ಹತ್ತಿ ಮಗ್ಗಾಗುವಂತದಲ್ಲಿ ತನ್ನ ಸಂತತಿಯನ್ನ ಬಹಳವಾಗಿ ವೃದ್ಧಿಸಿಕೊಳ್ತದೆ. ಇದರ ಆಶ್ರಯ ಬೆಳೆಗಳು ಯಾವಪ್ಪ ಈ ಮಿರಿಡ್ ತಿಗಣೆ ಅಂದ್ರೆ, ತೊಗರಿ, ಸೂರ್ಯಕಾಂತಿ, ಗುರೆಳ್ಳು, ಜೋಳ, ಹೂವಿನ ಜೋಳ, ಸಜ್ಜೆ, ಔಡ್ಲ, ಬಟಾಣಿ, ಇವೆಲ್ಲ ಈ ಒಂದು ಮಿರಿಡ್ ತಿಗಣೆಯ ಆಶ್ರಯ ಬೆಳೆಗಳು. ಈ ಮಿರಿಡ್ ತಿಗಣೆ ಏನಪ್ಪಾ ಅಂದ್ರೆ, ಒಂದೊಂದೇ ಅಥವಾ ಗುಂಪು ಗುಂಪಾಗಿ ಎಲೆಗಳ ಮೇಲೆ ಮತ್ತು ತೊಟ್ಟು ಮಗ್ಗುಗಳ ಮೇಲೆ ಎಲೆ ಕೆಳಭಾಗದಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಏನಪ್ಪಾ ಅಂತಂದ್ರೆ, ಮೋಡ ಕವಿದ ಹವಾಮಾನ ಜೊತೆಗೆ 32 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇದ್ದಾಗ ಈ ತಿಗಣೆ ಏನಪ್ಪಾ ಅಂದ್ರೆ ಶೀಘ್ರವಾಗಿ ಅಭಿವೃದ್ಧಿಯನ್ನು ಹೊಂದ್ತದೆ. ಈ ಮಿರಿಡ್ ತಿಗಣೆಯ ಹಾನಿಯ ಸ್ವರೂಪ ಯಾವ ತರ ಇರ್ತದೆ ಅಂದ್ರೆ, ಈ ಪ್ರೌಢ ಮತ್ತು ಮರಿ ಕೀಟಗಳದವಲ್ಲ, ಎಲ್ಲಾ ಹಂತದ ಮಗ್ಗು, ಗಿಡದ ತುದಿ, ಏನು ಎಳೆ ಎಲೆಗಳು ಇರ್ತವಲ್ಲ, ಅದ್ರ ಬೆಳೆಯುತ್ತಿರುವ ಕಾಯಿಗಳಿಂದ ಏನಪ್ಪಾ ಅಂದ್ರೆ ರಸವನ್ನ ಹೀರ್ತವೆ. ಈ ಮಗ್ಗಿನ ಹಂತದಲ್ಲಿ ಏನಪ್ಪಾ ಅಂದ್ರೆ, ಅಂಡಾಣು ಮತ್ತು ಪರಾಗ ಭಾಗಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಉತ್ಪಾದನೆ ಆಗೋದ್ರಿಂದ ಈ ಜಾಗದಿಂದ ಸಹಿತ ರಸವನ್ನು ಹೀರ್ತವೆ. ಮಿರಿಡ್ ತಿಗಣೆ ರಸ ಇರುವಾಗ ಏನಪ್ಪಾ ಅಂದ್ರೆ, ಅದರ ಮೂತಿ ಏನಂದ್ರೆ ಸೂಜಿ ತರ ಇರ್ತದೆ. ಈ ಸೂಜಿ ಅಂತ ಮೂತಿಯಿಂದ ಜೀವಕಣಗಳ ಒಳಗೆ ಸೇರಿಸಿ ಎಕ್ಟಿನೇಜ್ ಎಂಜೈಮ್ ಅನ್ನ ಸೇವಿಸ್ತದೆ. ಆದ ಕಾರಣ ಏನಾಗ್ತದೆ ಅಂದ್ರೆ, ಇದೇನು ಒಂದು ಮಿರಿಡ್ ತಿಗಣೆ ರಸ ಹೀರ್ತಿದ್ದಲ್ಲ, ಆ ರಸ ಇರಿದ ಜಾಗವೇನಪ್ಪಾ ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ನಂತರ ಆ ಭಾಗದಲ್ಲಿ ರಸ ಇರದಂತ ಭಾಗಗಳು ಸಾಯೋದ್ರಿಂದ ಏನಾಗ್ತದೆ ಅಂದ್ರೆ, ಆ ಭಾಗವು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಮುದುಡಿಕೊಂಡು ಕೆಳಗೆ ಬಿಡುತ್ತದೆ. ಈ ಮಿರಿಡ್ ತಿಗಣಿಯಿಂದ ಹಾನಿಯ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಇವು ಹೂಗಳಿಂದ ಹಳದಿ ದ್ರವ ಸೋರಿಕೆಯಾಗಿ ತೊಟ್ಟಿಲೆಲೆಗಳ ಭಾಗದಲ್ಲಿ ಹಳದಿ ದ್ರವದಿಂದ ಕೂಡುತ್ತದೆ. ಪರಾಗ ಕೋಶಗಳು ಮುದುಡಿಕೊಳ್ತವೆ. ಮೊಗ್ಗುಗಳಲ್ಲಿ ಏನಪ್ಪಾ ಅಂದ್ರೆ ಆಕ್ಸಿನ್ ಮತ್ತು ಇಥಿಲಿನ್ ಎಂಜೈಮ್ಗಳ ಉತ್ಪಾದನೆ ಏರ್ಪೇರಾಗ್ತದೆ. ಪರಾಗ ಕೋಶಕ್ಕೆ ಹಾನಿ ಮಾಡುವುದರಿಂದ ಕಾಯಿಗಳು ಏನಾಗ್ತವೆ ಅಂದ್ರೆ ಸರಿಯಾಗಿ ಬೆಳವಣಿಗೆ ಆಗಲ್ಲ, ವಿಕೃತಿ ಆಗ್ತವೆ. ಈ ರೀತಿ ಹಾನಿಯನ್ನ ನಾವು ಏನಂತಂದ್ರೆ ಗಿಳಿ ಮೂತಿ ಅಂತ ಕರಿತೇವೆ. ಏನಂದ್ರೆ ಕಾಯಿಗಳು ಗಿಳಿ ಮೂತಿ ತರ ಮುಂದೆ ಚೂಪಾಗಿ ಆಗ್ತವೆ, ಅದರಿಂದ ಗಿಳಿ ಮೂತಿ ಅಂತ ನಾವು ಈ ಒಂದು ಹಾನಿಯ ಲಕ್ಷಣವನ್ನು ಹೇಳ್ಬೋದು. ಇನ್ನೊಂದೇನಂದ್ರೆ, ಬಾಧೆಗೊಳಗಾದ ಮಗ್ಗು ಮತ್ತು ಕಾಯಿಯ ಹೊರಭಾಗದಲ್ಲಿ ಏನಂದ್ರೆ ಕಪ್ಪು ಚುಕ್ಕೆಗಳು ಇರ್ತವೆ. ಒಳಭಾಗದಲ್ಲಿ ನಾವು ಕಂದು ಚುಕ್ಕೆಗಳನ್ನ ಕಾಣಬಹುದು. ಬಾಧೆ ತೀವ್ರವಾದಾಗ ಏನಾಗ್ತದೆ ಅಂದ್ರೆ, ಮಗ್ಗು ಮತ್ತು ಸಣ್ಣ ಕಾಯಿಗಳು ಉದುರಿ ಗಿಡದಿಂದ ಬೀಳ್ತವೆ. ಬಲಿಯ ಮುನ್ನ ಕಾಯಿಗಳು ಏನಾಗ್ತವೆ ಅಂದ್ರೆ, ಬಲಿಯೋದಕ್ಕಿಂತ ಮುನ್ನೆ ಕಾಯಿಗಳು ಒಡೆದು ಬಿಡ್ತವೆ ಮತ್ತು ಬಾಧೆಗೊಳಗಾದ ಕಾಯಿಯ ಹತ್ತಿ ಗುಣಮಟ್ಟ ಮತ್ತು ಇಳುವರಿ ಇದರಿಂದ ಕಡಿಮೆ ಆಗ್ತದೆ. ಮತ್ತೇನಪ್ಪಾ ಅಂದ್ರೆ, ಮಗ್ಗು ಮತ್ತು ಸಣ್ಣ ಕಾಯಿ ಪೋಷಕಾಂಶಗಳ ಕೊರತೆಯಿಂದ ಮತ್ತು ತೇವಾಂಶದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಸಹ ಉದುರಿ ಬೀಳೋ ಸಂಭವ ಇರ್ತದೆ. ಮೆರಿಟ್ ತಿಳಿಣಿ ಅಲ್ಲದೆ ನಮ್ಗೇನಪ್ಪ ಅಂದ್ರೆ ಪೋಷಕಾಂಶಗಳ ಕೊರತೆ ಮತ್ತು ತೇವಾಂಶದಲ್ಲಿ ಅದರಿಂದ ಸಹಿತ ಉದುರಿ ಬೀಳ್ತವೆ. ಅದಕ್ಕೆ ನಾವು ಏನಂದ್ರೆ ರೈತರು ಈ ಮೆರಿಟ್ ತಿಗಣಿಯಲ್ಲಿ ಏನು ವಾತಾವರಣದಲ್ಲಿ ಏರುಪೇರು ಆಗಿದೆ ಹರ್ಕೊಂಡು ನಾವೇನಪ್ಪ ಅಂದ್ರೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಇನ್ನೊಂದೇನಪ್ಪ ಇದನ್ನ ನಿರ್ವಹಣೆ ಯಾವ ತರ ಮಾಡಬೇಕು ಈ ಮೆರಿಟ್ ತಿಗಣಿ ಅಂದ್ರೆ, ನಾವು ಶಿಫಾರಸು ಮಾಡಿದ ಅಂತರವನ್ನು ಕಾಪಾಡಿಕೊಳ್ಬೇಕು. ಬಿತ್ತನದಲ್ಲಿ ಹೆಚ್ಚ ನಾವು ಏನಂದ್ರೆ ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳಿ ನಾವು ಒತ್ತಾಗಿ ನಾವು ಗಿಡಗಳನ್ನ ಬೆಳೆದಾಗ ಇದ್ರ ಬಾಧ್ಯ ಜಾಸ್ತಿ ಆಗ್ತದೆ. ಮತ್ತು ಕುದುರೆ ಮೆಂತೆಯನ್ನು ಹೊಲದ ಸುತ್ತಲನ್ನ ಬೆಳೆದ್ರಿಂದ ಏನಂದ್ರೆ ತಿಗಣೆಯನ್ನ ಆಕರ್ಷಿಸಿ ನಾಶಪಡಿಸ್ಬೋದು. ಕುದುರೆ ಬಿದ್ದ ಮತ್ತು ಮೊಗ್ಗು ಕಾಯಿಗಳನ್ನ ಸಹಿತ ಸಂಗ್ರಹಿಸಿ ನಾಶಪಡಿಸ್ಬೇಕು. ನಾವು ಆಶ್ರಯ ಗಿಡಗಳನ್ನ ನಾಶಪಡಿಸ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ರೋಮ್ಗಳು ಸಂಖ್ಯೆ ಕಡಿಮೆ ಇರುವ ಬಿಟಿ ಹತ್ತಿ ತಡೆಗಳಲ್ಲಿ ಮೆರಿಟ್ ತಿಗಣೆ ಬಾಧೆ ಕಡಿಮೆ ಇರ್ತದೆ. ಇನ್ನು ಪರಭಕ್ಷಕ ಕೀಟಗಳಾದ ಡ್ಯಾಮ್ಸಲ್ ತಿಗಣೆ, ದೊಡ್ಡ ಕಣ್ಣಿನ ತಿಗಣೆ, ಶಿಲ್ಡ್ ತಿಗಣೆ, ಕಪ್ಪು ಇರುವೆ ಮತ್ತು ಜೇಡಗಳು ಮೆರಿಟ್ ತಿಗಣೆಯನ್ನ ನಿಗ್ರಹಿಸ್ತವೆ. ಆಮೇಲೆ ಶೇಕಡ ಬೇವಿನ ಎಣ್ಣೆ ಅಥವಾ ಬೇವಿನ ಕೀಟನಾಶಕ ಸಿಂಪಡಣೆಯಿಂದ ಮೆರಿಟ್ ತೆಗಣೆಯ ಸಂಖ್ಯೆಯನ್ನು ಸಹಿತ ಕಡಿಮೆ ಮಾಡುವುದು. ಇನ್ನು ಕೀಟನಾಶಕಗಳು ಬಂದಾಗ ನಾವು 1 ಮಿಲಿ ಪಿಪ್ರೋನಿಲ್ ಅಥವಾ 1 ಗ್ರಾಂ ಅಸ್ಪೇಟ್ ಅಥವಾ 2 ಮಿಲಿ ಪ್ರೊಪೆನಪಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಒಂದು ಮೆರಿಟ್ ತೆಗಣೆಯನ್ನ ಹತೋಟಿಯನ್ನ ನಾವು ಮಾಡಬಹುದು. ಇನ್ನೊಂದು ಏನಪ್ಪ ಸೂಚನೆ ಅಂದ್ರೆ, ಈ ಮೆರಿಟ್ ತೆಗಣೆಗಳು ಸಾಕಷ್ಟು ಪ್ರಮಾಣದಲ್ಲಿ ಮೊಗ್ಗು ಮತ್ತು ಚಿಕ್ಕ ಕಾಯಿಗಳಲ್ಲಿ ಅಡಗಿರುವುದರಿಂದ ಕೀಟನಾಶಕವನ್ನು ನಾವು ಎಲ್ಲಾ ಭಾಗಗಳಿಗೆ ತಲುಪುವಂತೆ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಇದರಿಂದ ನಮ್ಗೆ ಪರಿಣಾಮಕಾರಿಯಾಗಿ ಹತೋಟಿಯನ್ನ ಮಾಡಬಹುದು. ಇನ್ನೊಂದೇನಪ್ಪಾ ಅಂದ್ರೆ, ನಮ್ಗೆ ಹಿಟ್ಟು ತಿಗಣೆ ಅಂತ ನಾವು ನೋಡ್ತೇವೆ. ಹಿಟ್ಟು ತಿಗಣೆ ನಮ್ಗೆ ವರ್ಷ ಪೂರ್ತಿ ಹೊಲದ ಬದಗಳಲ್ಲಿ ಮತ್ತೆ ಆಶ್ರಯ ಸಸಿಗಳಲ್ಲಿ ಕಂಡು ಬರ್ತದೆ. ಈ ಹಿಟ್ಟು ತಿಗಣೆ ಏನಪ್ಪಾ ಅಂತಂದ್ರೆ, ಮೇಲ್ಗಡೆ ಹಿಟ್ಟಿಟ್ಟಾಗಿರ್ತದೆ ಇವೆಲ್ಲ, ಏನಪ್ಪಾ ಅಂದ್ರೆ ಒಂದೇ ಕಡೆ ಇರ್ತವೆ. ನೀವು ಅದನ್ನು ಮುಟ್ಟಿದಾಗ ಗಟ್ಟಿಯಾಗಿ ಹಿಟ್ಟಿಟ್ಟು ಆಗಿರ್ತದೆ ಅದನ್ನು ಮುಟ್ಟಿದಾಗ. ಆ ಹಿಟ್ಟು ತಿಗಣೆ ಏನಪ್ಪಾ ಅಂತಂದ್ರೆ ನಮ್ಗೆ ಹಾನಿಯ ಸ್ವರೂಪ ಏನಾಗ ಮಾಡ್ತದೆ ಅಂದ್ರೆ, ಈ ಮರಿ ಕೀಟ ಏನ್ ಮಾಡ್ತದೆ, ಎಲೆ ಮತ್ತು ಕಾಯಿ ದೇಟು ಮುಂತಾದ ಭಾಗಗಳಿದ್ದ ಏನಪ್ಪಾ ಅಂದ್ರೆ ರಸವನ್ನ ಹೀರ್ತವೆ. ನಾಲ್ಕನೇ ಹಂತದ ಮರಿಗಳು ಈಗೇನಂದ್ರೆ ಹಿಟ್ಟಿನಂತ ಪದಾರ್ಥವನ್ನು ಸ್ರವಿಸೋದ್ರಿಂದ ಅದು ಬೆಳ್ಳಕ್ ಕಾಣ್ತದೆ. ನಾಲ್ಕನೇ ಹಂತ ಮರಿ ಒಂದೇ ಕಡೆ ಇದ್ದು ಗುಂಪು ಗುಂಪಾಗಿ ರಸವನ್ನು ಹೀರೋದ್ರಿಂದ ಗಿಡಗಳಲ್ಲಿ ಸಿಹಿ ಪದಾರ್ಥ ಸ್ರವಿಸ್ತದೆ. ಇದರಿಂದ ನಮ್ಗೆ ಕಪ್ಪು ಬೂಸ್ಟ್ ಜಾಸ್ತಿ ಆಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗ್ತದೆ. ಈ ಒಂದು ಕೀಟದ ಬಾಧೆಗೆ ತುತ್ತಾದ ಹತ್ತಿ ಗಿಡದ ಎಲೆಗಳು ಮತ್ತು ಕಾಂಡಗಳು ಏನಪ್ಪಾ ಅಂದ್ರೆ ತಿರುಚಿ ವಿರೂಪಗೊಳ್ತವೆ. ಬೆಳವಣಿಗೆ ಕುಂಠಿತಗೊಳ್ತದೆ ಮತ್ತು ಕಾಯಿಗಳು ಏನಪ್ಪಾ ಅಂದ್ರೆ ತಡವಾಗಿ ಹೊಡೆಯುತ್ತವೆ. ಇದಲ್ಲದೆ ಮತ್ತೆ ಸಿಹಿ ಪದಾರ್ಥಗಳನ್ನ ಇರುವೆಗಳು ಆಕರ್ಷಿಸುವುದರಿಂದ ಹಿಟ್ಟು ತಿಗಣೆಗಳು ಚೆಲ್ಲಾಪಿಲಿಯಾಗಿ ಗಿಡಗಳಿಗೆ ಹರಡುತ್ತವೆ ಮತ್ತು ಇರುವೆಗಳು ಇತರ ಜೈವಿಕ ಕೀಟಗಳಿಂದ ತಿಗಣೆಯನ್ನು ರಕ್ಷಿಸುತ್ತವೆ. ಈ ಹಿಟ್ಟು ತಿಗಣೆಯಲ್ಲಿ ನಾವು ಏನಪ್ಪಾ ಅಂದ್ರೆ ನಾವು ಏನ್ ಗಮನಿಸ್ಬೇಕಂತಂದ್ರೆ, ಈ ಹಿಟ್ಟು ತಿಗಣೆ ಪ್ರಮುಖವಾಗಿ ಹತ್ತಿ ಮತ್ತು ಕಳೆಗಳ ಬೆಳೆಗಳ ಮೇಲೆ ಕಂಡು ಬರ್ತದೆ. ಈ ಒಂದು ಶಲ್ಕ ಕೀಟದ ಬಾಧೆ ಕಳೆದ ವರ್ಷ ಹತ್ತಿ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ರೆ ಹತ್ತಿಯನ್ನು ಬಿಡಿಸಿದ ನಂತರ ನಾವು ಉಳಿದ ಕಾಂಡ ಇನ್ನಿತರ ಭಾಗಗಳನ್ನ ಸುಟ್ಟು ನಾಶಪಡಿಸಬೇಕಾಗ್ತದೆ. ಬೇರೆ ಕಳೆಗಳ ಮೇಲೆ ಇದ್ರ ಬಾಧೆ ಕಂಡು ಬಂದಲ್ಲಿ ಅವುಗಳನ್ನ ಕಿತ್ತು ನಾಶಪಡಿಸಿ ಬದುವನ್ನ ಸ್ವಚ್ಛವಾಗಿ ಇಡಕಬೇಕು. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ಬೇರೆ ಆಶ್ರಯ ಬೆಳೆಗಳು ಕಂಡು ಬಂದ್ರೆ ಅವುಗಳನ್ನ ಕಿತ್ತು ಹಾಕಬೇಕು. ಈ ಹೊಲದಲ್ಲಿ ಈ ಶಲ್ಕ ಕೀಟದ ಬಾಧೆ ಕಂಡು ಕೂಡಲೇ ಅವನಿಗೆ ಕಿತ್ತು ನಾಶಪಡಿಸೋದ್ರಿಂದ ಬೇರೆ ಹೊಲಗಳಲ್ಲಿ ಅದು ಪರಿಸರವಿಸುವಿಕೆಯನ್ನ ತಡೆಗಟ್ಟಬಹುದು. ಈ ಕೀಟದ ಏನಪ್ಪಾ ಅಂದ್ರೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬಹುಬೇಗನೆ ಹರಡುವುದರಿಂದ ಎಲ್ಲಾ ರೈತರು ಜಾಗೃತಗೊಂಡು ಏಕಕಾಲದಲ್ಲಿ ಸಸ್ಯ ಸಂರಕ್ಷಣೆ ಕೈಗೊಳ್ಳಬೇಕು. ಈ ಹಿಟ್ಟು ತಿಗಣೆಯ ನಿರ್ವಹಣೆ ಕ್ರಮಗಳು ಏನಪ್ಪಾ ಅಂತಂದ್ರೆ, ಈ ಕೀಟ ಬಾಧೆ ಕಂಡು ಬಂದ್ರೆ ಹತ್ತಿಯನ್ನು ಆದಷ್ಟು ಬೇಗನೆ ಬಿಡಿಸಿ ಹತ್ತಿಯ ಗಿಡಗಳನ್ನು ಹೊಲದಿಂದ ಹೊರಹಾಕಿ ಸುಟ್ಟಾಕ್ಬೇಕಾಗ್ತದೆ. ಹೊಲವನ್ನು ಸ್ವಚ್ಛವಾಗಿ ಇಡಬೇಕಾಗ್ತದೆ. ಹತ್ತಿಯ ಬೆಳೆ ಸುತ್ತಲೂ 2 ಸಾಲ ತೊಗರಿ, ಸಜ್ಜೆ ಅಥವಾ ಮೇವಿನ ಜೋಳ ಬೆಳೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಬರದ ಹಾಗೆ ತಡೆಯಬಹುದಾಗಿದೆ. ಈ ಸಸ್ಯಜನ್ಯ ಕೀಟನಾಶಕಗಳಾದಂತಹ ಬೇವಿನ ಬೀಜದ ಕಷಾಯ 5 ಮಿಲಿ ಅಥವಾ ಬೇವಿನ ಎಣ್ಣೆ 5 ಮಿಲಿ ಮತ್ತು ಸಾಬೂನಿನ ದ್ರವಣ 1% ಅನ್ನು ಹಾಕಿ ಈ ತಿಗಣಿರ್ತಕ್ಕಂಥ ಗಿಡಗಳಿಗೆ ಸಿಂಪಡಣೆ ಮಾಡಬಹುದಾಗಿದೆ. ಆಮೇಲೆ ಇತ್ತೀಚೆಗೆ ಒಂದು ಪರತಂತ್ರ ಜೀವಿಯಾದಂತಹ ಅನಾನಿಯಸ್ ಬಾಂಬೆವಾಲಾ ಅಂತ ಕೀಟ ಕಂಡು ಬರ್ತದೆ. ಆ ಒಂದು ನಾವು ಪರತಂತ್ರ ಜೀವಿಯನ್ನು ಸಹಿತ ನಾವು ಗಿಡಗಳ ಹೊಲದಲ್ಲಿ ಹೆಚ್ಚು ಹೊಲದಲ್ಲಿ ರಿಲೀಸ್ ಮಾಡಬಹುದಾಗಿದೆ. ಆಮೇಲೆ ಪರಭಕ್ಷ ಕೀಟಗಳಾದಂತಹ ಕ್ರಿಪ್ಟೋಲಿಮಸ್ ಮೊಂಟ್ರೋಜೆರಿ ಅಂತ ಹೇಳ್ತೇವೆ, ಆ ಒಂದು ಹುಳುಗಳನ್ನ ನಾವು ಪ್ರತಿ ಗಿಡಕ್ಕೆ ಹತ್ತರಂತೆ ಬಿಡಬಹುದು. ಮತ್ತು ಕೀಟನಾಶಕಗಳು ಸಿಂಪಡಣೆಯಾಗಿ 1 ಗ್ರಾಮ್ ಅಸ್ಪೇಟ್ ಅಥವಾ 2 ಮಿಲಿ ಕ್ಲೋರ್ಪೈರಿಫಾಸ್ ಅಥವಾ 2 ಮಿಲಿ ಪ್ರೊಫೆನಫಾಸ್ ಅಥವಾ 1 ಮಿಲಿ ಬುಫ್ರೊಫೇಜಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈ ಕೀಟನಾಶಕಗಳನ್ನು ಸಿಂಪಡಿಸುವಾಗ ಏನಪ್ಪಾ ಅಂದ್ರೆ, ನಾವು ಕಡ್ಡಾಯವಾಗಿ 1% ಸಾಬೂನಿನ ದ್ರಾವಣ ಅಥವಾ ಅಂಟು ದ್ರಾವಣವನ್ನು ಸಹಿತ ನಾವು ಉಪಯೋಗಿಸಬೇಕಾಗ್ತದೆ. ಈ ಎಲ್ಲಾ ರಸಹೀರ ಕೀಟಗಳನ್ನ ನಾವು ಹತೋಟಿ ಯಾವ ತರ ಮಾಡ್ಬೇಕಂದ್ರೆ, ಮೊದಲಿಗೆ ಏನಪ್ಪಾ ಅಂದ್ರೆ ಬೀಜೋಪಚಾರ ಮಾಡಬೇಕು. ಏನಪ್ಪಾ ಅಂದ್ರೆ ಬಿತ್ತನೆಗೆ ಮುಂಚೆ ನಾವು ಏನಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 10 ಗ್ರಾಂ ಇಮ್ಡಾಕ್ಲೋಪಿಡ್ ಅಥವಾ 5 ಗ್ರಾಂ ಥಯಾಮಿಥಾಕ್ಸಿನ್ ಬೀಜೋಪಚಾರ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಬರ್ತಕ್ಕಂಥ ರಸಹೀರ ಕೀಟಗಳನ್ನ ನಿಯಂತ್ರಿಸಬಹುದು. ಅವಶ್ಯವಿದ್ದಲ್ಲಿ ರಸಹೀರುವ ಕೀಟಗಳ ಒಂದು ಆರ್ಥಿಕ ಸಂಖ್ಯೆಯನ್ನ ನೋಡಿಕೊಂಡು ನಾವು 5 ಬೇವಿನ ಬೀಜ ಕಷಾಯ ಅಥವಾ ಅಂತರ್ವ್ಯಾಪಿ ಕೀಟನಾಶಕಗಳಾದಂತ 0.1 gram ಇಪ್ರೋನಿಲ್ ಅಥವಾ 0.075 ಕ್ಲೋತಿನಿಡಿಯನ್ ಅಥವಾ 0.25 milli ಇಂಡಾಕ್ಲೋಪ್ರಿಡ್ ಅಥವಾ 0.2 gram ಸಿಟಾಮಿಪ್ರಿಡ್ ಅಥವಾ 0.2 gram ಸಯಮಿಥಾಕ್ಸಮ್ ಇವುಗಳನ್ನ ನಾವು ಏನಂದ್ರೆ 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅದೇ ತರ ಬಿಳಿ ನೊಣ ಇದ್ದಾಗ ಪ್ರತಿ ಎಕರೆಗೆ 20 ರಂತೆ ನಾವು ಹಳದಿ ಅಂಟಿನ ಬಲಿಗಳನ್ನ ಬೆಳೆಗಿಂತ 1 feet ಎತ್ತರಕ್ಕೆ ನೆಡಬೇಕಾಗ್ತದೆ. ಮತ್ತೆ 5% ಬೇವಿನ ಬೀಜ ಕಷಾಯ ಅಥವಾ 1.5 milli ಟ್ರೈಜೋಪಾಸ್ ಅಥವಾ 1 gram ಡೈಸೆಂಚುರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೈಟ್ ನುಸಿ ಇದ್ದಲ್ಲಿ ನಾವು 2.5 ml ಡೈಕೋಫಾಲ್ ಅನ್ನ ಅಥವಾ 1 milli ಸ್ಪೈರೋಮೆಸಿಸಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿಸಬೇಕು. ನಿರಿಡಿ ತಿಗಣೆ ಇದ್ದಲ್ಲಿ ನಾವು 1 gram ಅಸಿಪೇಟ್ ಅಥವಾ 1 ml ಪಿಪ್ರೋನಿಲ್ ಅಥವಾ 2 milli ಪ್ರೊಫೆನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅದೇ ತರ ಕೆಂಪು ತಿಗಣೆ ಹಾಗೂ ಬೂದು ಬಣ್ಣ ತಿಗಣೆ ಬಾಧೆ ಇದ್ರೆ 1 gram ಅಸಿಪೇಟ್ ಅಥವಾ 1 milli ಪಿಪ್ರೋನಿಲ್ ಅಥವಾ 2 milli ಪ್ರೊಫೆನಫಾಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಇಷ್ಟು ಎಲ್ಲ ನಾವು ಸಮಗ್ರ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಹತ್ತಿಯಲ್ಲಿ ಬರ್ತಕ್ಕಂತ ರಸಹೀರೋ ಕೀಟಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಮತ್ತೆ ನಿರ್ವಹಣೆ ಮಾಡಿ ನಮ್ಗೆ ಹೆಚ್ಚಿನ ಒಂದು ಆದಾಯವನ್ನ ಗಳಿಸಬಹುದು ಅಂತ ನಾನು ಹೇಳ್ತೇನೆ. ಇದುವರೆಗೆ ಕೇಳಿದ್ದಕ್ಕೆ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದುವರೆಗೆ ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ವೈಜ್ಞಾನಿಕ ನಿರ್ವಹಣೆ ಕ್ರಮ ಕುರಿತು ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಅರೆ ಸುನ್ ತೋ, ಮುಜೆ ಕ್ಯಾ ಸುನಾನಾ ಚಾಹತೆ ಹೋ, ಜೋ ಸುನಾ ಮೇರಿ ಸೌತನ್ ಕೋ. ಕಿಸ್ಕೋ? ಅರೆ ವಹಿ ತುಮಹಾರಾ ಮೊಬೈಲ್ ಫೋನ್, ಜಿಸ್ಸೆ ಸುಬಾ ಶಾಮ್ ದಿನ ರಾತ್ ಚಿಪ್ಕೆ ರಹತೆ ಥೆ ಔರ್ ಕಹತೆ ಥೆ ಕಿಸಾನ್ ಕಾಲ್ ಸೆಂಟರ್ ಸೆ ಬಾತೆ ಹೋ ರಹಿ ಹೈ. ಹ್ಮ್, ಅಚ್ಚಾ ಯೇ ಬಾತ್ ಹೈ. ಹಾ, ಕ್ಯೂ, ಕ್ಯಾ ಹುವಾ? ಔರ್ ಖಾಸ್ ತಕ್ನೀಕ್ ಕೆ ಕಾರಣ್ ಖೇತಿ ಕೆ ಮಾಹಿರೋ ಸೆ ತುರಂತ ಬಾತ್ ಹೋ ಜಾತಿ ಹೈ ಔರ್ ಅಗರ್ ಕಭಿ ಲೈನ್ ವ್ಯಸ್ತ್ ಹೋ ತೋ ಅಪ್ನಿ ಸಮಸ್ಯಾ ಫೋನ್ ಪರ್ ರಿಕಾರ್ಡ್ ಕರಾ ದೋ, ವಹಾಂ ಸೆ ಫೋನ್ ಆ ಜಾತಾ ಹೈ ಔರ್ ಸಮಸ್ಯಾ ಕಿ ಹಲ್ಕಾ ಮೆಸೇಜ್ ಭಿ ಆ ಜಾತಾ ಹೈ. ये देखो आ गया. अरे वाह, इसका मतलब इंतजार की घड़ी अब खत्म. हाँ, तभी मैं सोचूं कि आजकल मुझ पर इतना प्यार क्यों आ रहा है. कृषि संबंधी समस्याओं का अपनी भाषा में तुरंत हल पाने के लिए पूरे भारत में किसी भी फोन से हेल्पलाइन नंबर पर संपर्क करें. किसानों का दोस्त किसान कॉल सेंटर. कृषि गीते ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.